ಮದನ ಓಡಿದನು ಮದನ, ನಾಚಿ ಓಡಿದನು ಮದನ, ಮದನ ಮದನ ನಾಚಿ ಓಡಿದನು ಮದನ. ನೋಡಿ ನಿನ್ನ ಈ ಸೂದನ ಮದನ, ಮದನ ಮದನ ನಾಚಿ ಓಡಿದನು ಮದನ.